ಸಹಕಾರ ಸುಧಾರಣಿ ಟಿ ರಾಜಲಕ್ಷ್ಮಿ ರಾಜೇವ್. ಹಲೋ ಆಕಾಶವಾಣಿನಾ. ತಾಂತ್ರಿಕ ನೆರವು ಅಶುತೋಷ್ ಝಾ ಹಾಗೂ ಗೋವಿಂದ ರಾಜು. ಸಮಸ್ಯೆ ಇದೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹೆರ್ಟ್ಸ್. ಈಗ ಜನಪದ ಗೀತೆ. ತೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ತೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗ ಬರೋ ತೋರಣ್ಯಕ್ಕೆ ದಯ ಮಾಡವ್ರೆ, ತೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ತೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ. ಸಂಕಣೆ ಸಂಕಣೆ ಕುಲದವರೆಲ್ಲ ಜೇನು ಮಲಗಿ ಜೇನು ಬೇಟೆಗಾಗಿ ಹೋಯ್ತಾ ಇದ್ದಾರಲ್ಲ ಮಡ್ದಿ, ಹೌದೌದು ನಿನ್ನ ಬಿಟ್ಟೋಗೋದಿಕ್ಕೆ ಅನುಮಾನ ಮಾಡ್ದಿ, ಹೌದು ನಿನ್ನ ಬಲಗೈಯ ಮುಟ್ಟಿ ಬಾಸೆ ಕೊಟ್ಟು ನನ್ನ ನೀನು ಕಳುಗೆಂಡೆ, ಓರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಓರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗ ಮರು ಓರಣ್ಯಕ್ಕೆ ದಯ ಮಾಡ. ನಿಮ್ಮ ಕುಲದವ್ರನ್ನೆಲ್ಲ ಕರ್ಸಯ್ಯ, ಕಟ್ಟೇನಾದ್ರೂ ಸೇರ್ಸಯ್ಯ, ಅತ್ತೆ ನಾದಿರ್ನ ಕರ್ಸಯ್ಯ, ಭಾವ ಮೈದುರ್ನ ಕರ್ಸಯ್ಯ, ಅತ್ತೆ ಮಾವಿರ ಕರ್ಸಯ್ಯ, ಚಾಪೇನಾದ್ರೂ ಹಾಸಯ್ಯ, ಕುಲದವ್ರನ್ನೆಲ್ಲ ಸೇರ್ಸಯ್ಯ, ನ್ಯಾಯನಾದ್ರೂ ಮಾಡ್ಸಯ್ಯ, ನಿನ್ನ ಕಟ್ಟಿರೋ ಕೆಡಲು ತಕ್ಕೊಂಡಿಲ್ಲಿ ಬಿಟ್ಟು ಬಿಡು ಮಾಡ್ದೀಯ, ಓರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ಕೊಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗ ಮರು ಕೋರಣ್ಯಕ್ಕೆ ದಯ ಮಾಡವ್ರೆ, ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ. ಎಲ್ಲ ಮಾಡ್ದಿ ಸಂಕಣೆ ಸಂಕಣೆ ಕಟ್ಟಿರೋ ತರವನ್ನು ತಕ್ಕೊಂಡು ಬಿಟ್ಟು ಬಿಡೋಕೆ, ನೀನೇನು ಕುರಿಯ ದನವಾ ಕೋಳಿಯ ಎಮ್ಮೆಯ, ಹಲೋ ಮಂತಿ ನಾನಿಲ್ಲದಂತ ಸಮಯದಲ್ಲಿ ಈ ಒಂಟಿ ಕುಪ್ಪಲ ಕಾಡಿನಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗೋದಿಲ್ಲ. ಹೌದೌದು ಕೇಳು, ಬಡಗಲ ಸೀಮಿಂದ ಕೇಳೆಣ್ಣೆ ಬಡಗರ ಸಟ್ಟಿ ಬರ್ತಾನೆ, ಬಳ್ಳೆ ಬಳ್ಳೆ ಅಂತಾನೆ, ನೀನು ಅವನ ನೋಡ್ತೀಯೇ ಹಟ್ಟಿಗಾದ್ರೆ ಕರಿತೀಯೇ, ಚಾಪೇನಾದ್ರೆ ಆಸ್ತಿಯೇ, ಎಡಗೈನಾದ್ರೆ ಕೊಡ್ತೀಯೇ, ಅಂದದ ಬಳಿಯ ತೊಡ್ತಾನೆ, ಮಲಗೈನಾದ್ರೆ ಕೊಡ್ತೀಯೇ, ಚಂದದ ಬಳಿಯ ತೊಡ್ತಾನೆ, ಕಪ್ಪ ದುಡುವ ನೋಡ್ತಾನೆ, ಕೆಂಪು ರಂಪು ನೋಡ್ತಾನೆ, ಅಂದ ಚಂದ ನೋಡ್ತಾನೆ, ಹಿನ್ನಲೆ ಕಣ್ಣು ಮಡ್ತಾನೆ, ಒಲ್ಮೆ ಮದ್ದು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ, ಓರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಓರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗ ಮರು ಓರಣ್ಯಕ್ಕೆ ದಯ ಮಾಡವ್ರೆ, ಓರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ, ಓರಣ್ಯ ನೀಡಮ್ಮ ಹುಡುಗಲ್ಲ ಮ್ಯಾಲೆ. ಸಿಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಸಟ್ಟಿ ಬರ್ತಾನೆ, ಮುತ್ತು ಮುತ್ತಂತ ಸಾರ್ತಾನೆ, ನೀನು ಅವನ ನೋಡ್ತೀಯೇ ಹಟ್ಟಿಗಾದ್ರೆ ಕರಿತೀಯೇ, ಚಾಪೇನಾದ್ರೂ ಆಸ್ತಿಯೇ, ಮುತ್ತು ಬೌಣಸಿ ಕೇಳ್ತೀಯೇ, ಹಿಂಗ ಚಂದ ನೋಡ್ತಾನೆ, ದಪ್ಪ ದುಡುವ ನೋಡ್ತಾನೆ, ಕೆಂಪು ರಂಪು ನೋಡ್ತಾನೆ, ಚಲ್ವ ಬಾವ ನೋಡ್ತಾನೆ, ನಿನ್ನೆಲ್ಲ ಕಣ್ಣು ಮಾಡ್ತಾನೆ, ಒಲ್ಮೆ ಮದ್ದು ಕೊಟ್ಟು ನಿನ್ನ ಪಾಲಿಸಿಕೊಂಡು ಹೋಯ್ತಾನೆ, ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ಕೋರಣ್ಯ ನೀಡಮ್ಮ ಕೊಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗ ಮರು ಕೋರಣ್ಯಕ್ಕೆ ದಯ ಮಾಡೋರೇ.